ನಮ್ ಹಿರಿಯಾಗ ಆಕಳ ಮಾರ್ಬೇಡ, ಎತ್ತಿನ ಮಾರ್ಬೇಡ ಅಂತ ಹೇಳಿದೆ. ಆದ್ರೂ ಮಾರಿ ಕುತ್ಕೊಂಡ್ವ. ಈಗ ನಿಮ್ ಮನೆಗೆ ಹಾಲಿಗೆ ಬರ್ಬೇಕೈತಿ. ನನ್ ಮಕ್ಕಳಿಗೆ ಆಕಳ ಹಾಲು ಇಲ್ಲ ನೋಡ, ಬರೇ ಪಾಕೆಟ್ ಹಾಲು ಕುಡಿದು ಕಫ ಅದು ಆಕತಿ ಅಂತ ಹೇಳಾಕತ್ತಿದ್ದ. ಅಲ್ಲ ಸುಮಕ್ಕ, ಈಗ ಮೊದಲನೇ ಏನಾಗೈತಿ, ಹೊಲದೊಳಗ ಕಸಬಿಲ್ಲ,